ಚಿರತರ ಲೀಲಾ ಜಾಲವುಳ್ಳ ಈ ಮಾಯಾ ಪ್ರಪಂಚವು ಅಜ್ಞಾನಿಗಳ ಕಣ್ಣಿಗೆ ಎಷ್ಟು ಮನೋಹರವಾಗಿ ಕಾಣುತ್ತಿರುವುದು. ಈ ಎಳ್ಳಷ್ಟು ಸುಖವಿಲ್ಲದ ಈ ಸಂಸಾರವು ಅಜ್ಞಾನ ವಶರಿಂದ ಎಷ್ಟು ಸುಖವುಳ್ಳದ್ದಾಗಿ ಕಾಣುತ್ತಿರುವುದು. ಈ ಮತಿಗೇಡಿ ಮನುಷ್ಯರು ಆಯುಷ್ಯವೆಂಬ ಹಾವು ತಮ್ಮನ್ನು ಅವಕಾಶವಿಲ್ಲದೆ ನುಂಗುತ್ತಿರುವ ಎಚ್ಚರವನ್ನೇ ಮರೆತು ಹಾವಿನ ಬಾಯಿಯಲ್ಲಿ ಸಿಕ್ಕ ಕಪ್ಪೆಯು ತನ್ನ ಮುಂದೆ ಹಾರಾಡುವ ನೊಣಗಳಿಗೆ ಜಪ್ಪಿಸಿಕೊಂಡು ಕೂತಂತೆ ಹಣ್ಣು ಹೆಣ್ಣು ಮಣ್ಣೆಂಬ ಕುಡ್ಡು ನೊಣಗಳಿಗೆ ಜಪ್ಪಿಸಿಕೊಂಡು ಕೂತು ಎಂಥ ಅನರ್ಥಕ್ಕೆ ಗುರಿಯಾಗುತ್ತಿರುವರಲ್ಲ. ಸಾಧುಗಳಾರು ತಮ್ಮ ದೇಶ ಯಾವುದ್ರಿ ಸ್ವಾಮಿ? ಅಮ್ಮ, ನಾವು ಯಾರಿದ್ದ ಭಾಗ್ಯವು ನಿನಗೆ ಏಕೆ ಬೇಕಾಗಿರುವುದು? ಅಯ್ಯ ತಮ್ಮ, ಬೇಕಾಗಿತ್ತಂತ ಕೇಳ್ತಾನೆ ಅಪ್ಪ. ಯಾಕೆ ಬೇಕಾಗಿರುವುದು? ನನ್ನಲ್ಲಿ ನಿನ್ನ ಕೆಲಸ ಏನಿರುವುದು ಬೇಗನೆ ಹೇಳು, ನನಗೆ ಅಲ್ಲಮನೆ ಅನ್ನುವರು. ತಮ್ಮ, ನಿನಗೆ ತಾಯಿ ತಂದಿ ಇರುವರೇನು? ನನಗೆ ತಾಯಿ ತಂದಿಗಳು ಇಲ್ಲ. ಅಯ್ಯಯ್ಯ, ನೀನು ತಂದಿನಿಲ್ಲ ತಾಯಿನಿಲ್ಲ ಹ್ಯಾಂಗ ಹುಟ್ಟಿದೆ ಅಪ್ಪ? ಮ್ಯಾಲಿಂದ ಬದುಕ ಬಿದ್ದೇನ? ಇರ್ಲಿ, ನಿನಗೆ ಹೆಂಡತಿ ಅದಾಳಣ್ಣ. ಏನೇ, ನನಗೆ ಹೆಂಡತಿಯೂ ಇಲ್ಲ. ಸಾಧುಗಳಿಗೆ ಹೆಂಡರ ಅವಶ್ಯವೇ ಇಲ್ಲ. ನನ್ನಲ್ಲಿ ನಿನ್ನ ಕೆಲಸ ಏನಿರುವುದು ಬೇಗನೆ ಹೇಳು. ತಮ್ಮ, ಸುಲೋ ಸುದ್ದಿ ತಂದವ್ರಿಗೆ ಇನ್ನಾಮ್ ಏನ್ ಕೊಡ್ತಾರ? ಸುಲೋ ಸುದ್ದಿ ಅಂದರೆ ಎಂಥದ್ದು ತಂದಿರುವಿ? ಮೈನಾರ್ದುದ್ದು, ಗಂಡು ಹುಟ್ಟಿದ್ದು, ಹಲಿ ಉಳಿದುದ್ದು, ಹೊರಂಗ್ ಕೂತದ್ದು, ಇಂಥ ಸುಲಸಲ ಸುದ್ದಿ ತಂದವ್ರಿಗೆ ಇನ್ನಾಮ್ ಏನ್ ಕೊಡ್ತಾರಪ್ಪ? ಯೋಗ್ಯ ಸಂಭಾವನೆಯನ್ನು ಕೊಡುವರು. ಹಾ, ಅದರಂತ ನೀನು ನನ್ ಕೊಡ್ಬೇಕಾಯ್ತಲ್ಲ. ಅಂಥ ಸುಲೋ ಸುದ್ದಿಯನ್ನು ಏನು ತಂದಿರುವಿ? ಇರುವುದು. ಏನಿರುವುದು ಬೇಗನೆ ಹೇಳು. ಸ್ವಾಮಿ, ಒಂದ್ ಸ್ವಲ್ಪ ಮುಂದಕ್ಕೆ ಬರ್ರಿ. ಏನೇನಾಡಿದೆ ಪಾಪಿ ಲಕ್ಕಿ ಸುಭವಾರ್ತೆ. ನಿಮ್ಮ ಅರಸನಂದರೆ ಯಾರು? ಅರಸನ ಮಗಳಾದ ಮಾಯಿ ಎಂಬುವಳು ಯಾರು? ಆಕೆಯು ನನ್ನನ್ನು ಕರೆಸಲಿಕ್ಕೆ ಕಾರಣವೇನು? ನಾರಿ ಎಂದರೆ ಹೊಲಸೆದ್ದು ನಾರುವ ಬತ್ಸಲ ಮೋರೆಗಿಂತಲೂ ಕಡಿಮೆಯಾಗಿ ಕಾಣುವ ನನ್ನ ಮುಂದೆ ಇಂಥ ಅಪದ್ಮಾತುಗಳನ್ನಾಡಲಿಕ್ಕೆ ನಿನಗೆ ನಾಚಿಕೆಯಾದರೂ ಬರಲಿಲ್ಲವೇ ಮೂರ್ಖಳೆ? ನಡೆ ಅತ್ತ, ಇಲ್ಲಿ ನಿಲ್ಲಬೇಡ. ಅವ್ವ, ಏನು ಬಿಡ್ತಾ ಬಿಡ್ತಿದ್ರೆ ಕೈ ಕಪ್ಪಿ ಹುಣ್ಣು ಹುಟ್ಟಲಿ. 6 ತಿಂಗಳು ಕಾಸುಕೊಂಡ್ರು ಹಾಳಾಗದಂತ ಚಲೋ ಇನಾಮ್ ಕೊಟ್ಟ. ಗಂಡ ಹೆಂಡ ನಡುವೆ ಕೂಸ್ ಗಾಸ್ ಬಿಸಿ ಆದಂಗ ಒಳ್ಳೇದು. ಈ ಸೇಡ್ ತೀರ್ಸ್ಕೊಳ್ದು ಬಿಟ್ರ ನಾನು ದೂತೆ. ದೂತೆ ಬಂದೇನು? ಹಾ, ಬಂದೇವ. ಬಕಾಸುರು ಬಿದ್ದೈತಿ. ಹೋದ ಕೆಲಸ ನೆಟ್ಟಗೆ ನೆಟ್ಟಗ ಪಸಂದ ಆತ. ಏನೇನು ಕಸರ ಉಳಿಲಿಲ್ಲ, ಕಸ ಹೊಡೆದಂಗ ಆತ್ ನಡಿ. ದೂತೆ, ಹಾಗಾದ್ರೆ ಏನ್ ಇನಾಮ್ ಕೊಟ್ಟ? ಅಯ್ಯ ತಂಗಿ, ಇನಾಮ್ ಕೊಟ್ಟ ಸುದ್ದಿ ಏನ್ ಹೇಳುದಯ್ಯವ. ಮೊದಲ ಹಾದ್ನೆವ, ಪಾದಗಳಿಗೆ ಬಾಳ ಅಂದ್ರೆ ಬಾಳ ಪೂರ್ಣಿ ಮಾಡ್ತೇವ. ಬರ್ಬರ್ತ ಬರ್ಬರ್ತ ಹಾಂಗ ನಿನ್ ಹೇಳ್ತೇವ ಹೇಳಕತ್ತಿದೆ. ಹೇಳಕತ್ತಿದ ಕೂಡಲೇ ಬಾಯಿ ಕಿಸ್ಕೊಂಡು ಬೆರಗಾಗಿ ನಿಂತು ಬಿಡ್ತೇವ. ಮತ್ತ ನೀನು ಕೊಟ್ಟಿದ್ದೆಲ್ಲ ಜರದ ಪೋಷಾಕನ ಅವನ್ ಹಾಕಿಕೊಂಡು ಹುಟ್ಟ ಬಾಡು ಹೂಕಿ ಸಿಕ್ಕಂಗಾಗಿ ಅವನ್ ಹಾಕಿಕೊಂಡು ನಿಂತು ಬಿಡ್ತೇವ. ಇಂಥ ತುಲ ಸುದ್ದಿ ತಂದಿ ಅಂತ ಹೇಳಿ ನನಗೆ ಇನಾಮ್ ಕೊಟ್ಟು ನಿನಗೆ ಇನಾಮ್ ಕೊಟ್ಟು ಕಳಿಸ್ತೇನೆ ಬಾ ಅಂತ ಹೇಳಿ ಆ ಕೈಯಾಗಿರ್ತತಲ್ಲವ ಈ ಹಾರ ಇರ್ತತಲ್ಲ ಸುಳ್ಳಿ ಸುಳ್ಳಿ ಸುಳ್ಳಿ ಹೋಳಿಗೆನು? ಹಾ ದೂತೆ, ಸುಳ್ಳಿ ಹೋಳಿಗೆ. ದೂತೆ, ಅಷ್ಟು ಪ್ರೀತಿ ಅದನ್ನಲ್ಲ ನನ್ನ ಮೇಲೆ? ಏನ ನನ್ನಂತ ಮುದುಕಿ ಮೇಲೆ ಅಷ್ಟು ಪ್ರೀತಿ ಅದಾನ? ನಿನ್ನ ಕಂಡ್ರೆ ಬಿಟ್ಟಾನೇನಯ್ಯವ. ದೂತೆ, ಹಾಗಾದ್ರೆ ಅಲ್ಲಿಗೆ ಹೋಗಿ ಅವನನ್ನು ಕರೆದುಕೊಂಡು ರಾಜಮಂದಿರಕ್ಕೆ ಹೋಗೋಣ ನಡೆ. ನಾವಲ್ಲಿ ನಮ್ಮವ. ಯಾಕೆ ಯಾಕೆ ಅನ್ನೋದೇನ? ಇದ ಉಂಡು ಬಂದು ಒಂದು ತಾಸ ಆಗಿಲ್ಲ, ಮತ್ತೆ ಹೋದ್ರೆ ಬಿಟ್ಟಿತ್ತ ಕಣ್ಣು ಮುಗು ಕೂಡ ಕಿಸ್ತಿತ್ತವ. ನಾ ಮರೇವಲ್ಲ, ನೀನ ಹೋಗು. ದೂತೆ, ಹೇಗಾದ್ರೂ ಮಾಡಿ ನನ್ನ ಭೋಗ ಸುಖಕ್ಕೆ ಆತನು ಸಾಗಿ ಬರುವಂತೆ ಮಾಡಲೇಬೇಕು. ನೀನು ನನ್ನ ಸಂಗಡ ಬರಲೇಬೇಕು. ಹಾಗಾದ್ರೆ ತಂಗಿ ನೀನು ನಡಿ, ನೀ ಮುಂದ ಮುಂದ, ನಾ ಹಿಂದಿಂದ. ಕಾಮ ಹುಣ್ಣೆವ ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಊರು ಯಾವುದು? ನನ್ನ ಮುಂದೆ ಹೇಳಬೇಕು. ಈ ಹೊಸ ಪ್ರಾಯದಲ್ಲಿ ಕುಸುಮ ಗಂಧಿಯರು ಕೂಡ ಮೋಜಿನಿಂದ ವಿಲಾಸ ಸುಖವನ್ನು ಅನುಭವಿಸುವುದನ್ನು ಬಿಟ್ಟು ಈ ಸನ್ಯಾಸಿ ವೇಷವನ್ನು ಯಾಕೆ ಧರಿಸಿರುವೆ? ಪ್ರಯತ್ನ ಪಟ್ಟು ನಿಮಗೆ ಹೆಂಡತಿಯನ್ನು ಮಾಡಲಿಕ್ಕೆ ತಂದೆ ತಾಯಿಗಳಿಲ್ವೋ? ಮತ್ತೆ ನಿಮಗೆ ತಕ್ಕಂತ ಹೆಂಡತಿಯೇ ಸಿಗಲಿಲ್ಲವೋ? ಈ ಪ್ರಾಯದ ಜೀವವನ್ನು ಯಾಕೆ ಮರಗಿಸುತ್ತಿರುವೆ ಎನ್ನ ಮುಂದೆ ಹೇಳಬೇಕು. ನಾರಿಮನಿ, ನೀನು ಯಾರು, ನಿನ್ನ ಹೆಸರೇನು ಎಂದು ಕೇಳುತ್ತಿರುವೆಯಾ? ನನಗೆ ಅಲ್ಲಮನೆನ್ನುವರು. ನಾನು ಈ ಲೋಕದ ತುಂಬೆಲ್ಲ ಸಂಚಾರ ಮಾಡುವುದರಿಂದ ಇರತಕ್ಕಂಥ ಸ್ಥಳವು ಇಂಥದ್ದೇ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ನಾನು ಹುಟ್ಟ ಶಿವಯೋಗಿ ಇದ್ದೇನೆ. ನನಗೆ ಹೆಂಡತಿ ಸಿಗದ್ದಕ್ಕೆ ಈ ಸನ್ಯಾಸಿ ವೇಷವನ್ನು ಧರಿಸಿಲ್ಲ. ಸರ್ವ ದುಃಖಕ್ಕೆ ಹೆಂಡತಿಯೇ ಮೂಲ ಕಾರಣಗಳೆಂದು ಖಂಡಿತವಾಗಿ ತಿಳಿದಂಥ ನನಗೆ ಹೆಂಡರ ಅವಶ್ಯವೇ ಇಲ್ಲ. ತಿಳಿಯಿತೆ? ಮರಳತನವನ್ನು ನಿನಗಾರು ಕಲಿಸಿದ್ರು? ಚೆನ್ನಿಗ ನಾರಿಯರು ಕೂಡ ಚಿನ್ನಾಟವಾಡದೆ ಚಿನ್ನದಂಥ ಪ್ರೇಮವನ್ನು ಮಣ್ಣುಗೂಡಿಸುವ ಈ ಮೂರ್ಖತನದ ಬುದ್ಧಿಯನ್ನು ನಿನಗಾರು ಹೇಳಿದ್ರು? ಎಳೆ ಬಾಳೆಯ ಸುಳಿಯಂಥ ಈ ಶರೀರಕ್ಕೆ ಸುಗಂಧವಾದ ಎಣ್ಣೆಯನ್ನು ಹಚ್ಚಿ ಸುಖಪಡಿಸಬೇಕಲ್ಲದೆ ಈ ಬೂದಿಯನ್ನು ಮೈಗೆ ಹಚ್ಚಿಕೊಳ್ಳುವ ಬುದ್ಧಿಯನ್ನು ನಿನಗಾವ ಮೂಢ ಪಂಡಿತರು ಹೇಳಿದ್ರು? ನೀನು ಹತ್ತುಕೊಳ್ಳುವ ಈ ಕ್ಯಾವಿ ಶಾಟಿಗಳು ಚಂದ್ರನಿಗೆ ಮುಸುಕಿ ಅವನ ತೇಜಸ್ವನ್ನೆಲ್ಲ ಕೆಡಿಸುವ ರಾಹುಗ್ರಹದಂತೆ ಚಂದ್ರನಿಗಿಂತಲೂ ಮಿಗಿಲಾದ ಈ ನಿನ್ನ ಚೆಲುವಿಕೆಯನ್ನು ಇವು ಏನು ಕೆಡಿಸಿರುವವು? ಚೆಲ್ಲು, ಇವುಗಳನ್ನೆಲ್ಲ ಕಳೆದು ಚೆಲ್ಲು. ಈ ಬನಾತಿಯ ಅಂಗಿಯನ್ನು ಹಾಕಿಕೋ. ಈ ಭರ್ಜರಿ ರುಮಾಲನ್ನು ಸುತ್ತಿಕೋ. ಈ ನಾಗಪುರಿ ಧೋತ್ರವನ್ನು ಉಟ್ಟಿಕೋ. ನಡೆನನ್ನು ಕೂಡ ರಾಜಮಂದಿರಕ್ಕೆ. ಅಲ್ಲಿ ನಿನಗೆ ಸ್ನಾನದಿಂದಲೂ ಪಾನದಿಂದಲೂ ಊಟದಿಂದಲೂ ಅಂಗಸಂಗದಿಂದಲೂ ಸ್ವರ್ಗವೇ ಇಳಿದು ಬಂದಂತೆ ನೀನು ಸುಖ ಪಡೆಯುವಿ ನೋಡು. Oh, ಶಿವಶರಣರ ಮೇಲೆ ಇಂಥ ಹುಡುಗಾಟಿಕೆಯನ್ನು ನಡೆಸಲಿಕ್ಕೆ ನಿನಗೆ ನಾಚಿಕೆಯಾದರೂ ಬರುವುದಿಲ್ಲವೇ? ಸಂಸಾರ ಸುಖವೆಲ್ಲ ಸುಳ್ಳೆಂದು ತಿಳಿದು ಅದರ ಆಶೆಯನ್ನು ಸಮೂಲ ನಾಶ ಮಾಡಿ ನಿಜಾನಂದ ಸುಖದಲ್ಲಿ ಸುಳಿದಾಡುತ್ತಿರುವ ಇಂಥ ಯೋಗಿಗಳಿಗೆ ಸುಳ್ಳು ವೈಭವವನ್ನು ತೋರಿಸಿ ಅವರನ್ನು ರಥಗಿಡಿಸುವ ಹವ್ಯಾಸಕ್ಕೆ ಹವನಿಸುತ್ತಿರುವೆಯ. ನಿನ್ನ ಮರ್ಯಾದೆಯನ್ನು ಬಯಲಿಗೆ ಚೆಲ್ಲಿ ಹುಟ್ಟಿರುವುದನ್ನು ಕಳೆದೊಗೆದು ಉದ್ಭೋ ಎಂದು ನಿಂತಿರುವ ಹೆಮ್ಮಾರಿಯೇ, ಏ ನೀನು ಯಾರು? ದೂರ ಸರಿದು ನಿಲ್ಲು. ಹೇ ಕೋಮಲಾಂಗ, ಯಾಕೆ ಸಿಟ್ಟಿಗೆಳುವಿ? ನಾನು ಯಾರೆಂಬುದು ಹೇಳಬೇಕೆ? ಥೂ ಮೂರ್ಖಳೆ, ನೀನು ಯಾರೆಂಬುದು ನನಗೇಕೆ ಬೇಕಾಗಿರುವುದು? ಕೋಮಲಾಂಗ, ನಾನು ಅಂತಿಂಥ ಹೆಂಗಸಳಲ್ಲ. ಈ ತೋರತಕ್ಕಂಥ ಪ್ರಪಂಚವು ನಾನೇ ಆಗಿ ನಿಂತಿರುವೆನು. ನನ್ನ ಹೆಸರು ಮಾಯಾದೇವಿ. ನಿನ್ನನ್ನು ಬಯಸಿ ಬನವಾಸಿ ಪಟ್ಟಣದ ಅರಸನಾದ ಮೋಹರಾಜನ ಉದರದಲ್ಲಿ ಹುಟ್ಟಿರುವೆನು. ಇಂದ್ರನಿಗಿಂತಲೂ ಮಿಗಿಲಾದ ಈ ನಿನ್ನ ಚೆನ್ನಿಗೆ ರೂಪಕ್ಕೆ ಮನಸೋತು ನಿನ್ನನ್ನು ಲಗ್ನವಾಗಿ ಅನಂತ ಸುಖಗಳಿಂದ ಸಂತೈಸಬೇಕೆಂದು ಬಯಸಿ ಬಂದಿರುವೆನು. ಈ ಸುಕುಮಾರ ದೇಹವನ್ನು ಯಾಕೆ ಕಷ್ಟಪಡಿಸಿವಿ? ಮೃಷ್ಟಾನ್ನವನ್ನು ಉಂಡು ಸುಖ ಪಡುವುದನ್ನು ಬಿಟ್ಟು ಗಡ್ಡೆ ಗಣಸುಗಳನ್ನು ತಿಂದು ಈ ಶರೀರವನ್ನು ಯಾಕೆ ಗೋಳಾಡಿಸುವಿ? ನಡೆ, ನನ್ನ ರತ್ನ ಕೆಚ್ಚಿದ ಮಂಚದ ಮೇಲೆ ಇಬ್ಬರೂ ಅಪ್ಪಿಕೊಂಡು ಅಕ್ಕರತಿ ಪಡೆಯೋಣ. ಹೆಣ್ಣೆ, ದೂರ ಸರಿದು ನಿಲ್ಲು. ಯಾಕೆ ನಿನ್ನ ಮೋರೆ ನನಗೆ ಬೇಡವೆಂದರೂ ಇಲ್ಲದ ಹೆಮ್ಮೆಯನ್ನು ಸುರಿಸಿ ಮೈ ಮೇಲೆ ಬರುತ್ತಿರುವೆಯ? ಮಾಯಾಬಲಿಯಲ್ಲಿ ಸಿಕ್ಕು ಅನೇಕ ಕಷ್ಟಗಳನ್ನು ಅನುಭೋಗಿಸಿ ನಾಯಿಯಂತೆ ನೆರಳುತ್ತಿರುವ ದುರ್ಬಲ ಮನುಷ್ಯರಿಗೆ ಬಿದ್ದ ಮಾಯಾಬಲಿಯನ್ನು ಬಿಚ್ಚಿ ಇವರಿಗೆ ಶಿವಧ್ಯಾನವನ್ನು ಬೋಧಿಸಿ ಮುಕ್ತರನ್ನಾಗಿ ಮಾಡಲಿಕ್ಕೆ ನಾನು ಅವತರಿಸಿರಲು ಇವಳು ನನ್ನನ್ನು ತನ್ನ ಮಾಯಾಜಾಲದಲ್ಲಿ ಕೆಡವಿಕೊಳ್ಳಲಿಕ್ಕೆ ಪ್ರಯತ್ನಿಸುತ್ತಿರುವಳು. ಏ ಮಾಯೆ, ನಿನ್ನ ಬಣ್ಣದ ಮಾತಿಗೆ ಬೀಳತಕ್ಕವರಲ್ಲ. ಸುಜ್ಞಾನಿಗಳು ಎಂದರೆ ಹೆಣ್ಣು ಅತಿ ಹೇಯವಾದದ್ದೆಂದು ಅಂದಿರುವರು. ಸುಂದರಾಂಗ, ಏನೆಂದು ನೋಡಿದಿರಿ? ಹೆಣ್ಣು ಅತಿ ಹೇಸಿ ಎಂದು ಅಂದಿನು. ಬಾಬಾ ರೋಯನ್ನ ಕಾಂತ ಸದ್ಗುಣವಂತ, ಬಾಬಾ ರೋಯನ್ನ ಕಾಂತ ಸದ್ಗುಣವಂತ, ಬಾಬಾ ರೋಯನ್ನ ಕಾಂತ ಸದ್ಗುಣವಂತ, ಬಾಬಾ ರೋಯನ್ನ ಕಾಂತ ಸದ್ಗುಣವಂತ, ಬಾಬಾ ರೋಯ. ಹೆಣ್ಣನ್ನು ನೋಡಿದ ಕೂಡಲೇ ಕಣ್ಣಿಗೆ ಆನಂದವು, ಮುಟ್ಟಿದ ಕೂಡಲೇ ಮೈಗೆ ಆನಂದವು, ಕೂಡಿದ ಕೂಡಲೇ ಮನಸ್ಸಿಗೆ ಆನಂದವು. ಹೀಗೆ ಯಾವ ರೀತಿಯಿಂದ ನೋಡಿದರೆ ಆನಂದವೇ ಆನಂದವು. ಇಂಥ ಆನಂದವುಳ್ಳ ಹೆಣ್ಣನ್ನು ನಿಮ್ಮಂತಹ ಅಜ್ಞಾನಿ ಸಾಧುಗಳು ಬುದ್ಧಿ ಇಲ್ಲದೆ ಬೂದಿಯನ್ನು ಬಡಿದುಕೊಂಡು ತಿರಸ್ಕರಿಸಿ ತಿರುಪೆ ಕೂಳಿಗೆ ಕೈ ಒಡ್ಡುತ್ತಾ ಅಪ್ಪ ಅಮ್ಮ ಎಂದು ಮನೆ ಮನೆ ತಿರುಗುವ ಈ ನಿನ್ನ ಮರಳತನವನ್ನು ಬಿಟ್ಟು ಸುಮ್ಮನೆ ನಡೆ. ಎಷ್ಟು ಬಣ್ಣವನ್ನು ಸುರಿಸುತ್ತಿರುವೆಯೇ ಶಿವ ಶಿವ! ಹೆಂಗಸೆಂಬುವುದು ಈ ಪ್ರಪಂಚದಲ್ಲಿ ಎಂಥ ಪ್ರತ್ಯಕ್ಷ ರಾಕ್ಷಸಿಯೋ! ನೋಡಿದ ಕೂಡಲೇ ಜನರ ಮನಸ್ಸನ್ನು, ಮಾತಾಡಿದ ಕೂಡಲೇ ಹಣವನ್ನು, ಮುಟ್ಟಿದ ಕೂಡಲೇ ಜನರ ಪ್ರಾಣವನ್ನೇ ಸೆಳೆದುಕೊಂಡು ಎಂಥ ಅನರ್ಥಕ್ಕೆ ಎಳೆದು ಚೆಲ್ಲುವುದು? ಹೇ ನಾರಿ, ಪಕ್ಷಿಗಳನ್ನು ಹಿಡಿಯುವ ಬೇಡನು ಏನು ಹಚ್ಚಿರುತ್ತಾನೆ? ಸುಂದರಾಂಗ, ಅವನು ಬಲೆಯನ್ನು ಹಚ್ಚಿರುತ್ತಾನೆ. ಬಲೆಯಲ್ಲಿ ರಚನೆಗಾಗಿ ಏನೇನು ಇಟ್ಟಿರುತ್ತಾನೆ? ಹಣ್ಣು ಹಂಪಲ ಅನ್ನ ಚಕ್ಕಲಿ ಮೊದಲಾದ ಚಂದ ಚಂದ ದಿನಸುಗಳನ್ನು ಇಟ್ಟಿರುತ್ತಾನೆ. ಅವುಗಳನ್ನು ಏಕೆ ಇಟ್ಟಿರುತ್ತಾನೆ? ಅವು ಆಶೆ ಪಟ್ಟು ಬಂದು ಬಲೆಯಲ್ಲಿ ಬೀಳಲೆಂದೇ ಇಟ್ಟಿರುತ್ತಾನೆ. ಅವು ಏನು ಮಾಡುತ್ತವೆ? ಅವು ತಮ್ಮ ಹಿಂಡನ್ನು ಕೂಡಿಕೊಂಡು ಬಂದು ಅಲ್ಲಿ ಇಟ್ಟಿರುವ ಅನ್ನದ ರಚನೆಗೆ ಒಂದೊಂದೇ ಒಳಗೆ ಹೋಗಿ ಇಂಥ ಸಂತೋಷವನ್ನು ನಾವೆಂದೂ ಕಂಡಿಲ್ಲವೆಂದು ಹಿಂದಿನ ಮುಂದಿನ ಎಚ್ಚರವನ್ನು ಮರೆತು ನಲಿದಾಡಿ ತಿನ್ನ ಹತ್ತುವ. ಮುಂದೆ ಆ ಪಕ್ಷಿಗಳ ಗತಿ ಏನಾಗುತ್ತದೆ? ಮುಂದೇನು, ಆ ಬೇಟೆಗಾರನು ನೋಡುವಷ್ಟರೊಳಗಾಗಿ ಅವು ನಲಿದಾಡಿ ತಿನ್ನತಕ್ಕದ್ದನ್ನು ಕಂಡು ಆಗಲೇ ಸರ್ರನೆ ಬಲೆಯನ್ನು ಎಳೆದು ಅವುಗಳ ದಾರಿಯನ್ನು ಬಂದು ಮಾಡಿಬಿಟ್ಟನು. ಅದರಂತೆ ಹೆಣ್ಣಿನ ಮಾಯದ ಬಲೆಯಲ್ಲಿ ಅಜ್ಞಾನ ಜನರು ಚರ್ಮದ ಚಲುವಿಕೆಗೆ ಮರುಳಾಗಿ ಆಗಲೇ ನೀನು ಹೇಳಿದಂತೆ ನೋಡಿದ ಕೂಡಲೇ ಕಣ್ಣಿಗೆ ಆನಂದವು, ಮಾತಾಡಿದ ಕೂಡಲೇ ಮನಸ್ಸಿಗೆ ಆನಂದವು, ಮುಟ್ಟಿದ ಕೂಡಲೇ ಮನಕ್ಕೆ ಆನಂದವು, ಹೀಗೆ ಆನಂದವು ಆನಂದವು ಎಂದು ತಮ್ಮ ಹಿಂದಿನ ಮುಂದಿನ ಸುದ್ದಿಯನ್ನು ಮರೆತು ಪಿಶಾಚಿಯಂತೆ ಈಕೆಯ ಮೂತ್ರ ಕುನಿಯಲ್ಲಿ ಉರುಳಾಡುವುದು ಆನಂದವೇ ಆನಂದವು. ಪಿಶಾಚಿ ಎಂಬ ಸೂತ್ರಧಾರನನ್ನು ಯಮನು ಸರ್ರನೆ ಹಿಡಿದೆಳೆದು ಗೋನು ಮುರಿದು ಯಮಲೋಕದಲ್ಲಿ ನೀರು ಕುದಿಯುವ ಕುಂಡಲದೊಳಗೆ ಚೆಲ್ಲಿದಾಗ ಆನಂದವೇ ಆನಂದವು. ಅಳಿಗಾಲ ಹೊಂದಿ ಪ್ರಳಾಪ ಹೊಂದಿ ಪ್ರತ್ಯಕ್ಷ ರಾಕ್ಷಸಿಯಾದ ನಿನ್ನನ್ನು ಕಂಡರೆ ನನಗೆ ಭಯ ಬರುತ್ತದೆ. ನಿನ್ನ ನೆರೆಯೇ ಸಾಕು, ಇಲ್ಲಿಂದ ಮೆಲ್ಲನೆ ಈ ಸ್ಥಳವನ್ನು ಬಿಡು. ಹೇ ನನ್ನ ಧರ್ಮ ಬಂಧುಗಳೇ, ನೀವೆಲ್ಲರೂ ಪ್ರಪಂಚಿಕರಿದ್ದು ಹೆಣ್ಣೆಂಬ ಬಣ್ಣದ ಬಲಿಯಲ್ಲಿ ಬಿದ್ದಿರುವಿರಿ. ಹಬ್ಬದ ಊಟಕ್ಕಿಂತ ಸವಿ ಎನಿಸಿ ಉಬ್ಬಿಬ್ಬಿ ಸವಿಯುತ್ತಿರುವಿರಿ. ಆದರೆ ನಿಮ್ಮ ಮುಂದಿನ ಭವ್ಯೆಯನ್ನು ಮರೆತು ಬಿಟ್ಟಿರುವಿರಿ. ಹಾಗೆ ಮಾಡಬೇಡ್ರಿ. ನಿಮ್ಮ ಮುಂದಿನ ಕಷ್ಟ ಭೋಗವನ್ನು ಕಲ್ಪನೆಗೆ ತಂದು ಇದ್ದು ಇಲ್ಲದಂತೆ ಇದ್ದ ಘೋರನಾಥನ ಬಲಿಯನ್ನು ಬಿಚ್ಚಲಿಕ್ಕೆ ಪ್ರಯತ್ನ ಪಡೆಯಿರಿ. ಆ ಬಲೆಯು ಯಾತರಿಂದ ಬಿಚ್ಚತಕ್ಕದ್ದಂದರೆ ಕೈಯಿಂದ ಬಿಚ್ಚತಕ್ಕದ್ದಲ್ಲ, ಸೂರಿಯಿಂದ ಕೊಯ್ದರೆ ಹರಿಯತಕ್ಕದ್ದಲ್ಲ, ತುಬಾಕಿಯಿಂದ ಹಾರಿಸಿದರೆ ತೂತು ಬೀಳತಕ್ಕದ್ದಲ್ಲ. ಅದಕ್ಕೆ ಒಂದು ಸುಲಭವಾದ ಉಪಾಯ ಉಂಟು. ಅದು ಏನೆಂದರೆ ಆ ಕಿಚ್ಚುಗನ್ನಿನ ಶಿವನ ಪಾದದಲ್ಲಿ ನೆಚ್ಚಿಗೆ ಎಂಬುವುದು ಒಂದೇ ಇರುವುದು. ಅದನ್ನು ನುಚ್ಚು ನೂರಾಗಿ ಕಡಿದು ನಿಮಗೆ ಹೆಚ್ಚಳವನ್ನು ಕೊಡತಕ್ಕಂತಹ ಶಸ್ತ್ರ ಉಂಟು. ಆದ ಕಾರಣ ನೀವೆಲ್ಲರೂ ಶಿವಭಜನೆ, ಶಿವಪುರಾಣ, ಶಿವಕೀರ್ತನೆಯನ್ನು ಮಾಡಿ ಶಿವನ ಸದ್ಗತಿಯನ್ನು ಪಡೆಯಿರಿ ಎಂದು ನಿಮ್ಮೆಲ್ಲರಿಗೂ ನಾನು ಬೋಧಿಸುತ್ತೇನೆ. ಹೇ ವೀರ ಪುರುಷರೇ, ಈ ಮರುಳ ಅಲ್ಲಮನ ನುಡಿಗೆ ನೀವು ಮರುಳಾಗಬೇಡಿ. ಇವನು ತಾನು ಅಡವಿಗೆ ಕೂಡುವನಲ್ಲದೆ ನಿಮ್ಮನ್ನು ಸಹಿತ ಅಡವಿಗೆ ಸೇರಿಸುವನು. ಮರುಳ ಅಲ್ಲಮ್ಮ, ಇತ್ತ ಹೊರಳು ಹೆಣ್ಣಿಗೆ ಏನಂದೆ? ಹೆಣ್ಣು ಮನುಷ್ಯರನ್ನು ಯಮಶೂಲಕ್ಕೆ ಹಾಕುವ ಮಾಯದ ಬಲೆ ಎಂದು ಅಂದನು. ಅಲ್ಲ ಅಲ್ಲ ಅಲ್ಲಮ್ಮ, ಹೆಣ್ಣು ಮಾಯದ ಬಲಿಯಲ್ಲ, ಸೌಖ್ಯದ ನಿಧಿಯಾಗಿರುವುದು. ನೀನು ಬಲ್ಲೇನು? ಶಾಸ್ತ್ರಗಳನ್ನು ಮಾಡಿದವರು, ಶಾಸ್ತ್ರಗಳನ್ನು ಆಡಿದವರು ಎಲ್ಲರೂ ಮೋಸಗಾರರಾಗಿರುವರು. ಹೇಗೆ ಮೋಸಗಾರರಾಗಿರುವರು ಹೇಳು. ಜಯ ಜಯ ಮಂಗಳಂ ದೇವಿ ಭವಾನೆ, ಜಯ ಜಯ ಮಂಗಳಂ ದೇವಿ ಭವಾನೆ, ಜಯ ಜಯ